ಆ 100 ದಿವಸಕ್ಕೆ ಕೊಡಬೇಕಾದ ಅದು 18 ಕೆಜಿ ಮತ್ತೆ ಅದು ಇನ್ನೊಂದು 8 ಕೆಜಿ ಪೊಟ್ಯಾಶು ಮಿಕ್ಸ್ ಮಾಡಿನೂ ಕೊಡಬಹುದು. ಅಂದ್ರೆ ಹೊರಭೂಮಿಯಲ್ಲಿ ಅಂತ ಚಾನ್ಸ್ ಏನಾದ್ರೂ ಬರಲಿಲ್ಲ ಅಂತ ಅಂದ್ರೆ ಮಳೆ ಬರಲಿಲ್ಲ ಗೊಬ್ಬರ ಕೊಡಕ್ ಆಗ್ಲಿಲ್ಲ ಅಂದ್ರೆ 75 ದಿವಸದಲ್ಲಿ ಕೊಡೋ ಅಂತ ಪೋಷಕಾಂಶಗಳು 100 ದಿವಸದಲ್ಲಿ ಕೊಡುವಂತ ಪೋಷಕಾಂಶಗಳನ್ನ ಒಂದೇ ಸಲ ಕೊಡಬಹುದು, ಮೀಟ್ ಮಾಡಬೇಕು ಒಟ್ಟಿನಲ್ಲಿ. ಇಲ್ಲಿ ರೈತರು ಸಾಮಾನ್ಯವಾಗಿ ಗೊಬ್ಬರವನ್ನು ಹಾಕ್ತಿರ್ತಾರೆ, ನೋಡ್ತಾ ಇರ್ತೀವಿ ಸರಿಯಾಗಿ ಬೆಳೆಗಳಿಗೆ ಸಿಗ್ತೋ ಇಲ್ಲೋ ಅನ್ನೋ ರೀತಿ ಒಳಗೊಮ್ಮೆ ಹಾಕ್ತಿರ್ತಾರೆ. ಹಾಕ್ತಕ್ಕಂಥ ಪದ್ಧತಿ ಬಗ್ಗೆ ಹೇಳ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಹತ್ತಿ ಬೆಳೆಗೆ ಯಾವ ರೀತಿ ಹಾಕಬೇಕು? ಸಾಮಾನ್ಯವಾಗಿ ನಮ್ಮ ರೈತರೆಲ್ಲ ತುಂಬಾ ಜನ ಎರಚುತ್ತಾರೆ, ಸಾಲಲ್ಲಿ ಒಕ್ಕೊಂತ ಹೋಗ್ಬಿಡ್ತಾರೆ, ಒಕ್ಕೊಂತ. ಅದು ಬಹಳ ತಪ್ಪು. ಅದರಿಂದ 75% ನಮಗೆ ಪೋಲ್ ಆಗ್ತದೆ, ಅಂದ್ರೆ ವೇಸ್ಟ್ ರಾಸಾಯನಿಕ. ಎಸ್ಪೆಷಲಿ ಸಾರಜನಕವಂತೂ ಆವಿಯಾಗಿ ಹೋಗ್ಬಿಟ್ಟು ನಿಮಗೆ 25% ಸಹ ಬೆಳೆಗೆ ಸಿಗೋದಿಲ್ಲ. ಸೊ ಆದ್ದರಿಂದ ಒಂದು 5 ಬೆಟ್ಟು ಒಂದು ಗಿಡದಲ್ಲಿ 5 ಬೆಟ್ಟು ದೂರದಲ್ಲಿ ಒಂದು ಗುಣಿ ತೋಡಿ ಹಾಕೋದು ಒಳ್ಳೆಯದು. ಈವನ್ ಒಂದು ಅಥವಾ 2 ಆಳು ಹೆಚ್ಚಿಗೆ ಆಗ್ಬೋದು, ಆದರೆ ನೀವು ಆಲ್ಮೋಸ್ಟ್ 80-90% ಅಷ್ಟು ಗೊಬ್ಬರದ ಸಾಮರ್ಥ್ಯವನ್ನು ಬೆಳೆಗೆ ಉಪಯೋಗ ಆಗ್ತದೆ. ಸೊ ನೀವು ಅಷ್ಟೊಂದು ಗೊಬ್ಬರಕ್ಕೆ ದುಡ್ಡು ಕೊಟ್ಟು ತಗೊಂಬಂದು ಸುಮ್ಮನೆ ಎರಚಿದ್ರೆ 80% ಲಾಸ್ ಆದ್ರೆ 80% ದುಡ್ಡು ಕಳ್ಕೊಂಡ್ರೆ ಅದು ಮೇಲೆ ಮಣ್ಣ ಮೇಲೆ ಇರಬಾರ್ದು ಗೊಬ್ಬರ, ಮಣ್ಣಲ್ಲಿ ಮುಚ್ಚಬೇಕು, ಮಣ್ಣಲ್ಲಿ ಮುಚ್ಚಬೇಕು, ಆವಿಯಾಗಿ ಹೋಗಬಾರ್ದು, ಆವಿಯಾಗಿ ಹೋಗಬಾರ್ದು. ಸೊ ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಸಾಮಾನ್ಯವಾಗಿ ಕೆಲವೊಮ್ಮೆ ರಾಸಾಯನಿಕ ಗೊಬ್ಬರಗಳನ್ನ ರೈತರು ಏನ್ ಮಾಡ್ತಾರೆ, ಈಗ 4 ಕಂತುಗಳಲ್ಲಿ ಕೊಡಬೇಕು, 4 ಕಂತುಗಳಲ್ಲಿ ಕೊಡಕ್ ಆಗ್ಲಿಲ್ಲ ನಮಗೆ ಬಿತ್ತುವಾಗ ಒಮ್ಮೆ ಕೊಟ್ಟಿವಿ ಆಮೇಲೆ ಒಮ್ಮೆ ಕೊಟ್ಟುಬಿಟ್ಟಿವಿ, ಜಗ್ಗಿ ಗೊಬ್ಬರ ಒಮ್ಮೆಮ್ಮೆ ಬಹಳಷ್ಟು ಹಾಕ್ತಿರ್ತಾರೆ. ಈ ಬಹಳಷ್ಟು ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಹತ್ತಿವಿ? ಇಲ್ಲ, ಈಗ ನೋಡಿ, ಈಗ ನಾವು ಒಬ್ಬ ಮನುಷ್ಯ 5 ಇಡ್ಲಿ ತಿನ್ನುವಂತ ಮನುಷ್ಯ ಒಂದೇ ಸಮ 15 ಇಡ್ಲಿ ತಿನ್ನಕ್ ಆಗಲ್ಲ, ಅದೇ ರೀತಿ ಬೆಳೆಯು ಸಹ. ಆ ಬೆಳವಣಿಗೆ ಹಂತದಲ್ಲಿ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಕೊಡಬೇಕು, ಮಿಕ್ಕಿದ್ದು ಕೊಟ್ಟಿದ್ದು ಲಾಸ್ ಆಗ್ತದೆ ಭೂಮಿಯಲ್ಲೇ. ಆದ್ರೆ ಸಾವಯವ ವಸ್ತು ಆದ್ರೆ ಭೂಮಿಯಲ್ಲಿ ಇರ್ತದೆ, ಆದ್ರೆ ರಾಸಾಯನಿಕ ಗೊಬ್ಬರ ಲಾಸ್ ಆಗ್ಬಿಡ್ತದೆ ಭೂಮಿಯಲ್ಲಿ, ಬೆಳೆಗೆ ಸಿಗ್ಲಿಲ್ಲಪ್ಪ ಅಂದ್ರೆ ಲಾಸ್ ಆಗಿ ಕನ್ವರ್ಟ್ ಆಗಿ ಹೋಗ್ತದೆ. ಸೊ ಹಂಗಾಗಿ ಆ ಹಂತದಲ್ಲಿ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಕೊಟ್ಟಿದ್ದು ವೇಸ್ಟ್ ಆಗುತ್ತೆ. ಅಂದ್ರೆ ಕೊಡ್ತಕ್ಕಂತ ಪದ್ಧತಿ, ಗೊಬ್ಬರಗಳನ್ನ ಕೊಡ್ತಕ್ಕಂತ ಪದ್ಧತಿ, ಕೊಡ್ತಕ್ಕಂತ ವೇಳೆ ಬಹಳ ಮುಖ್ಯ ಇಲ್ಲಿ. ಆಮೇಲೆ ಯಾವ ಒಂದು ಪರಿಸ್ಥಿತಿ ಅಂದ್ರೆ ಭೂಮಿಯ ಮಣ್ಣಿನ ಪರಿಸ್ಥಿತಿ ಹೇಗಿದೆ ಅದು ಬಹಳ ಮುಖ್ಯ ಆಗುತ್ತೆ. ಯಾವಾಗ ಕೊಡ್ಬೇಕಂತ, ನೀವು ಮಳೆ ಆದ್ಮೇಲೆ ಕೊಡ್ಬೇಕು, ಮಳೆ ಆಗಿಂತ ಮುಂಚೆ ಕೊಡ್ಬೇಕು, ಅಥವಾ ಈಗ ನೀರಾವರಿಯಲ್ಲಿ ಬೆಳೀತಾರೆ ರೈತರು, ನೀರಾವರಿಯಲ್ಲಿ ನೀರ್ ಬಿಟ್ಟು ಹಸಿದ್ದಾಗ ಗೊಬ್ಬರ ಕೊಡ್ಬೇಕಂತಿರೋ, ಗೊಬ್ಬರ ಕೊಟ್ಟು ನೀರ್ ಹಾಸ್ಬೇಕಂತಿರೋ, ಹೇಗೆ? ನೀರಾವರಿಯಲ್ಲಿ ಅವ್ರ ಕೈಯಲ್ಲಿರ್ತದೆ. ಈಗ ನೀರಾವರಿಯಲ್ಲಿ ಬೇಕಾದ್ರೆ ಗೊಬ್ಬರ ಕೊಟ್ಟು ನೀರ್ ಕೊಡಬಹುದು, ನೀರ್ ಕೊಡಬಹುದು. ಆದ್ರೆ ಹೊರಭೂಮಿ ಇಲ್ಲಿ ಏನಾಗುತ್ತೆ, ಮಳೆ ಬಂದ ನಂತರನೇ ಕೊಡಬೇಕಾಗುತ್ತೆ, ಮಳೆ ಹಸಿಯಲ್ಲೇ ಕೊಡಬೇಕು, ಹಸಿಯಲ್ಲೇ ಕೊಡಬೇಕಾಗುತ್ತೆ. ಈಗ ಗೊಬ್ಬರ ಕೊಟ್ಟಿ ಮಳೆ ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಲಾಸ್ ಆಗ್ತದೆ, ಲಾಸ್ ಆಗ್ತದೆ. ಸೊ ಹಂಗಾಗಿ ಮಳೆ ಇವತ್ತಿನ ದಿವಸ ಬಂತು ಅಂದ್ರೆ ಮರುದಿವಸ ನಿಮಗೆ ಸಾಧ್ಯವಾಗುತ್ತೆ ಅವತ್ ಕೊಡ್ರಿ, ಇಲ್ಲಾಂದ್ರೆ ಒಂದ್ ದಿವಸ ಬಿಟ್ಕೊಂಡು 2ನೇ ದಿವಸ ಕೊಡಬಹುದು. ಈಗ ರೈತರು ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಟಾನಿಕ್ ಗಳು ಬರ್ತಾ ಇದ್ದಾವೆ ಸರ್, ಬಯೋ ಸಿಗ್ತಾ ಇದೆ ನಮಗೆ, ಬಯೋ ಸಿಂಪರಣೆ ಮಾಡಿದೀನಿ, ಟಾನಿಕ್ ಸಿಂಪರಣೆ ಮಾಡಿದೆ ಸರ್ ಹತ್ತಿ ಬೆಳಿಗ್ಗೆ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ರೈತರು ಯಾವ ರೀತಿ ನಿರ್ಧಾರ ತಗೋಬೇಕಂತೀರಿ? ಟಾನಿಕ್ ಗಳು ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳ್ತಿರ್ತಾರೆ. ಎಸ್, ತುಂಬಾ ಕಂಪನಿಗಳು ಟಾನಿಕ್ ಬರ್ತಾ ಇದಾವೆ, ಅದರ ಸಿಂಪರಣೆಯಿಂದ ಬೆಳವಣಿಗೆ ಅಂತೂ ಬರ್ತದೆ. ಆದರೆ ಅವರಿಗೆ ನಮ್ಮ ರೈತರಿಗೆ ಕಾಸ್ಟ್ ಅಂದರೆ ಇದು ಜಾಸ್ತಿ ಹೆಚ್ಚಾಗ್ತಾ ಹೋಗ್ತದೆ, ಖರ್ಚು ಹೆಚ್ಚಾಗ್ತಾ ಹೋಗ್ತದೆ. ಅದು ಏನಿಲ್ಲ, ಎಲ್ಲಾ ರಾಸಾಯನಿಕ ಪೋಷಕಾಂಶಗಳ ಮಿಕ್ಸರ್ ಇರ್ತದೆ. ನಾವು ಟೆಸ್ಟ್ ಮಾಡಿದ್ದೀವಿ, ಬಟ್ ಅದು ನಾನು ಕೆಟ್ಟದ್ದು ಅಂತ ಹೇಳೋದಿಲ್ಲ, ಒಳ್ಳೇದೇ. ಬಟ್ ಆದರೆ ಖರ್ಚು ಈಗ ನಾನು ಮೊದಲೇ ಹೇಳ್ದಂಗೆ 1994 ಮತ್ತು ಮೆಗ್ನೀಷಿಯಂ ಸಲ್ಫೇಟು, ನೀವು 2 ಕೆಜಿಯಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಆ್ಯಂಡ್ 2 ಕೆಜಿಯಷ್ಟು 94 ಸ್ಪ್ರೇ ಮಾಡೋದ್ರಿಂದ, ಮತ್ತು 1 ಲೀಟ್ರ್ ಒಂದು ಟಾನಿಕ್ ಸ್ಪ್ರೇ ಮಾಡೋದ್ರಿಂದ ನೀವು ಖರ್ಚು ಲೆಕ್ಕಾಚಾರ ಮಾಡಿದಾಗ ನಮಗೆ ಈ 94 ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಭಾಳ ಖರ್ಚು ಭಾಳ ಕಡಿಮೆ ಅನಿಸುತ್ತೆ, ಮತ್ತು ಬೆಳವಣಿಗೆನೂ ಸಹ ಭಾಳ ಉತ್ತಮ ಅನಿಸುತ್ತೆ. ಈಗ ಮುಖ್ಯವಾದಂಥ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಇದೆ. ಒಳ್ಳೆಯ ಗುಣಮಟ್ಟದ ಹತ್ತಿಯನ್ನು ನಾವು ಪಡಿಬೇಕಾಗಿತ್ತಂದ್ರೆ ಇಲ್ಲಿ ಯಾವ ಒಂದು ಪೋಷಕಾಂಶ, ಪೊಟ್ಯಾಶ್ ಭಾಳ ಮಹತ್ವ ಇಸ್ತೋ, ಸಾರಜನಕ ಮಹತ್ವ ಇದೆಯೋ ಹತ್ತಿ ಬೆಳೆಗೆ, ಅಥವಾ ಫಾಸ್ಫರಸ್ ಮಹತ್ವ ಇದೆ, ಹೇಗೆ ಅಂತ ಇಲ್ಲಿ ಇಲ್ಲಿ ಮೂರು ಅಷ್ಟೇ ಮಹತ್ವ ಇದರಲ್ಲಿ ಕೆಲವೊಮ್ಮೆ ಒಂದೊಂದು ಬಿಟ್ಬಿಡ್ತಾರೆ ರೈತರು ಹಾಕೋದನ್ನ. ಅದೇ ಪೊಟ್ಯಾಶ್ ಯಾರು ಕೊಡ್ತಾ ಇಲ್ಲ, ನಾನು ಸುಮಾರು ಜನ ಇದು ಮಾಡ್ತೀನಿ, ಯೂರಿಯಾ ಮತ್ತೆ DAP ಕೊಟ್ಟಿದೀವಿ ಅಂತಾರೆ, ಪೊಟ್ಯಾಶ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತಾರೆ. ಸೊ ಆದ್ರಿಂದ ಪೊಟ್ಯಾಶ್ ಮಾತ್ರ ಬಹಳ ಇಂಪಾರ್ಟೆಂಟು, ಯಾಕಂದ್ರೆ ನಿಮಗೆ ಒಂದು ಸ್ಟ್ರೆಂತ್ ಬೇಕು ಒಂದು ಗಿಡದಲ್ಲಿ, ನಮ್ಮ ಹತ್ತಿ ಗಿಡಕ್ಕೆ ಅಂತಂದ್ರೆ ಪೊಟ್ಯಾಶ್ ಬಹಳ ಬೇಕೇ ಬೇಕು. ಸಾರಜನಕ ಏನಪ್ಪಾ ಅಂದ್ರೆ ಬೆಳವಣಿಗೆ ಅಂತ, ಪ್ರತಿ ಹಂತದಲ್ಲೂ ಬೆಳವಣಿಗೆಗೆ ಸಾರಜನಕ ಬೇಕು. ಸೊ ಪೊಟ್ಯಾಶು ಸ್ಟ್ರೆಂತ್. ಸೊ ಆದ್ರಿಂದ ಮತ್ತೆ ಕಾಯಿ ಕಟ್ಟೋ ಟೈಮಲ್ಲಿ ಕಾಯಿ ಬಲಿಯುತ್ತೆ, ದಪ್ಪ ಆಗ್ತದೆ, ಅರಳು ಚೆನ್ನಾಗಿ ಒಡಿಬೇಕು ಅಂತಂದ್ರೆ ಪೊಟ್ಯಾಶ್ ಬಹಳ ಇಂಪಾರ್ಟೆಂಟ್. ಸೊ ಆ ತರ ಮೂರು ಈಕ್ವಲ್ ನಮ್ಮ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಂತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್, ಮೂರು ಈಕ್ವಲ್ ಆಗಿ ಕೊಡಬೇಕಾಗ್ತದೆ. ನೀರಾವರಿ ಬೆಳೆ, ನೀರಾವರಿ ಬೆಳೆ ಅಂದ್ರೆ ಮಳೆ ಆಶ್ರಯದಲ್ಲಿ ಬೆಳೆದಂತ ರೈತರು ಮಳೆ ನೋಡ್ಕೊಂಡು ಕೊಡಬೇಕಾಗತ್ತೆ. ಹೌದು, ಮಳೆ ಅವ್ರ ಕೈಯಲ್ಲಿ ಇರೋದಿಲ್ಲ, ಯಾವಾಗ ಬರ್ತದೆ ನೋಡ್ಕೊಂಡು ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಇನ್ನ ರೈತರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಪೋಷಕಾಂಶಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ? ಪೋಷಕಾಂಶಗಳು ನೀವು ಕರೆಕ್ಟಾಗಿ ಒಂದು ಮಾಹಿತಿ ತಗೊಂಡು ಯಾವ ಟೈಮಲ್ಲಿ ಗೊಬ್ಬರ ಸಿಂಪರಣೆ ಆಗಲಿ, ಯಾವ ಟೈಮಲ್ಲಿ ಮೇಲ್ಗೊಬ್ಬರವಾಗಿ ಕೊಡೋದಾಗಲಿ, ಯಾರಾದರೂ ಒಬ್ಬರು ಎಕ್ಸ್ಪರ್ಟು ಕೃಷಿ ಇಲಾಖೆಯವ್ರನ್ನಾಗಲಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನಾಗಲಿ ಕೇಳಿ ಕೊಡೋದು ಒಳ್ಳೆಯದು. ಬೆಳಗ್ಗೆ ಮತ್ತೆ ಪೋಲಾಗದಂತೆ ಎರಚಬೇಡಿ ದಯವಿಟ್ಟು, ಅದನ್ನು ಭೂಮಿಗೆ ಸೇರಿಸಿ ಗಿಡದ ಹತ್ರ ಒಂದು 5 ಬೆಟ್ ಬಿಟ್ಟು, ಅಥವಾ ನಿಮ್ಗಾಗ್ಲಿಲ್ಲಪ್ಪ ಅಂದ್ರೆ ಬಿತ್ತರಿ, ಬಿತ್ತಿ ಮಣ್ಣು ಮುಚ್ಚಿರಿ. ನಿಮ್ಗೆ ಆ ಥರನೂ ಒಂದು ಗುಣಿ ತೋಡಿ ಮುಚ್ಚೋಕ್ಕಾಗಲಿಲ್ಲ ಲೇಬರ್ ಕಾಸ್ಟ್ ಅಂತಂದ್ರೆ ಬಿತ್ತುಬಿಟ್ಟು ಹಿಂದ್ಗಡೆ ಮುಚ್ಚೋ ಥರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ರಿ. ಯಾವತ್ತೇ ಆಗಲಿ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಗೊಬ್ಬರ. ಸೊ ಅದರಿಂದ ಲಾಸ್. ಸೊ ಹಂಗಾಗಿ ಆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಪಾಲನೆ ಮಾಡಬೇಕು ನಮ್ಮ ರೈತರು. ಒಳ್ಳೇದು ಡಾಕ್ಟರ್ ಅಜಯ್ ಕುಮಾರ್ ಅವರು, ಇದುವರೆಗೆ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು, ಯಾವಾಗ ಕೊಡಬೇಕಂತಕ್ಕಂಥ ವಿಚಾರ, ಜೊತೆಗೆ ಸಿಂಪರಣೆಗಳನ್ನು ಯಾವ್ಯಾವ ಯಾವ್ಯಾವ ಒಂದು ಪೋಷಕಾಂಶಗಳ ಸಿಂಪರಣೆಯನ್ನು ಮಾಡಬೇಕು ರೈತರು ಅಂತಕ್ಕಂಥ ವಿಚಾರ, ಒಳ್ಳೆ ಮಳೆಯಾಗಿದೆ, ರೈತರು ನಿಗದಿಪಡಿಸಿದಂಥ ಪೋಷಕಾಂಶಗಳನ್ನ ಹತ್ತಿ ಬೆಳೆಗೆ ಖಂಡಿತ ಕೊಟ್ಟರೆ ಈ ಸಲ ಒಂದು ಒಳ್ಳೆ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರೈತರು ಇಂಥ ವಿಚಾರವನ್ನು ಗಮನಿಸಲಿ. ಕೊನೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳ್ತೀರಾ, ರೈತರು ಏನಾದರೂ ಗೊಬ್ಬರ ಕೊಡೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು? ಫೋನ್ ಸಂಖ್ಯೆ ಹೇಳಿ. ಹೇಳ್ತೀನಿ, ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಅಂತ. ನನ್ನ ಫೋನ್ ಸಂಖ್ಯೆ 9888 09 3 9 8 8 0 3 9 8 9 8 6 9 0. ಒಳ್ಳೆ ಸರ್, ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹತ್ತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕುರಿತು ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಜಿ ನಾರಾಯಣಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೇಳಿ ಸುಮಾರು ವರ್ಷದಿಂದ ಯೋಜನೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಹ ಅನುಷ್ಠಾನ ಆಗ್ತಾ ಇದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂದರೆ ಏನು, ಇದರಲ್ಲಿ ಯಾರು ಭಾಗವಹಿಸ್ಬೋದು, ಯಾವ ರೀತಿ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಮತ್ತು ಕೃಷಿಕರಿಗೆ ಲಾಭಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ನಾರಾಯಣಪ್ಪರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂಥ. ನಮಸ್ಕಾರ ನಾರಾಯಣಪ್ಪ. ನಮಸ್ಕಾರ ಸರ್. ಏನು ಸರ್ ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಏನಿದು ಕೃಷಿ ಅರಣ್ಯ ಪ್ರೋತ್ಸಾಹ? ಸರ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂದರೆ ಸರ್ ರೈತರಿಗೆ ನಾವು ಸಬ್ಸಿಡಿ ರೇಟಲ್ಲಿ ಗಿಡ ಕೊಡ್ತೀವಿ ಸರ್. ಸಬ್ಸಿಡಿ ರೇಟಲ್ಲಿ ಗಿಡಗಳು? ಸಬ್ಸಿಡಿ ರೇಟಲ್ಲಿ ಗಿಡ ಕೊಡ್ತೀವಿ ಸರ್. ಅವರು ಮುಂದಾಗೆ ಒಂದು ವರ್ಷ ಅಂದರೆ ಒಂದು 6 ತಿಂಗಳ ಮುಂದೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆರು ತಿಂಗಳು ಅಂದ್ರೆ ಅಪ್ ಟು ಮಾರ್ಚ್ ವರೆಗೂ ಗಿಡ ಹಾಕಿ ಕೂಡ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಅಂದ್ರೆ ಏನ್ ರಿಜಿಸ್ಟ್ರೇಷನ್ ಅಂದ್ರೆ ಗಿಡಗಳ ಬೇಕಂತ ಹೇಳಿ ಗಿಡ ಬೇಕಂತ ಬಂದು ನಮ್ಗೆ ಎಷ್ಟು ಸಸಿ ಬೇಕು ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಮಾಡಿಸಬಹುದು, ಎಷ್ಟು ಬೇಕಾದ್ರೂ ಬೇಕಾದ್ರೂ ಮಾಡಿಸಬಹುದು. ಅವರು 5,000 ಸಸಿ ಎಷ್ಟು ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸಬಹುದು. ರಿಜಿಸ್ಟ್ರೇಷನ್ ಮಾಡಿಸಿ ಅರ್ಜಿ ಕೊಟ್ಟು ಅಲ್ಲಿ ಅಂದ್ರೆ ಇದರಲ್ಲಿ ಸಾಮಾನ್ಯವಾಗಿ ಪ್ರಾದೇಶಿಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ನಮ್ಮಲ್ಲಿ ನಾವು ಮಾಡ್ತೀವಿ ಬಟ್ ಇಲ್ಲಿ ನಾವು ಮಾಡ್ತಾ ಇಲ್ಲ, ಇಲ್ಲಿ ತುಂಬಾ ಕಡಿಮೆ ಆದ ಕಾರಣ ಪ್ರಾದೇಶಿಕ ವಿಭಾಗ ಅವರೇ ಮಾಡ್ತಾರೆ. ಕೆಲವು ಕಡೆ ಹಾಸನ ಅಂತದಲ್ಲಿ ಸಾಮಾಜಿಕ ಮಾಡ್ತಾ ಇದ್ದಾರೆ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋ ಅಲ್ಲಿ ಅವರು ಮಾಡ್ತಾ ಇದ್ರೆ, ಇಲ್ಲಿ ಪ್ರಾದೇಶಿಕ ವಿಭಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಇವಾಗ ಅವ್ರ ಅರ್ಜಿ ಕೊಟ್ಟಮೇಲೆ ಅವ್ರ ನಾಮಿನಲ್ ಫೀಸ್ ಇರುತ್ತೆ, ಒಂದು 10 ರೂಪಾಯಿ 100 ರೂಪಾಯಿ ಒಳಗೆ ಇರುತ್ತೆ ಅದು ರಿಜಿಸ್ಟ್ರೇಷನ್ ಮಾಡಕ್ಕೆ. ರಿಜಿಸ್ಟ್ರೇಷನ್ ಫೀಸ್ ಮಾಡ್ಬಿಟ್ಟು ನಮಗೆ ನೋಡಿ ಸರ್ ಇಷ್ಟು ಸಸಿ ಬೇಕು, 1,000 ಸಸಿ ಬೇಕು, ಇದೇ ಸಸಿಗಳು ಇದೇ ಸಸಿ ಕೊಡಿ ಅಂತ ಕೊಡ್ಬೇಕು. ನನಗೆ ಗಂಧ ಬೇಕು, ಶ್ರೀಗಂಧ ಇಲ್ಲ ಹೋದ್ರೆ ಹೆಬ್ಬೇವು ರಕ್ತ ಚಂದನ ಸಿಬೇಕು, ಏನಾದ್ರೂ ಬೇಕು ಅವರಿಗೆ ಹೆಚ್ಚಿಗೆ ತೇಗ ಮತ್ತೆ ಹುಣಸೆ ಈ ತರ ಬೇಕಂತ ಅವರು ಕೇಳ್ತಾರೆ ಸರ್. ಅವರು ಕೇಳಿದಾಗ ಅವರು ಇವ್ರು ರಿಜಿಸ್ಟರ್ ಮಾಡ್ಕೊಂಡು ಎಷ್ಟು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರನ್ನ ಮೀಟ್ ಮಾಡ್ಲೇಬೇಕು, ಕೊಡ್ಲೇಬೇಕಾಗುತ್ತೆ ಅವ್ರಿಗೆ, ಜೂನ್ಗೆ ಕೊಡ್ಲೇಬೇಕು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಅರಣ್ಯಕ್ಕೆ ಏನಾಗ್ತದೆ ಅಂದ್ರೆ ಅವಾಗ ರೀ ಒಂದು 10 ಜನ ಮಾಡಿಸಿ ಮತ್ತೆ ಇವಾಗ ಇನ್ನೂ ಜಾಸ್ತಿ ಏನಾಗ್ತಾರೆ, ಏನ್ ತೊಂದರೆ ಒಂದ್ ಸ್ವಲ್ಪ ಹೆಚ್ಚಿಗೆ ಬೆಳೆಸಿರ್ತಾರೆ ಸಮಸ್ಯೆ, ಅವ್ರು ಕೇಳಿದ್ರೆ ಸಿಗದೆ ಹೋಗ್ಬಹುದು, ಸಸಿ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಸಬ್ಸಿಡಿ ರೇಟಲ್ಲಿ ಅವರಿಗೆ ಸಸಿಗಳನ್ನ ಕೊಡ್ತೀವಿ ಅಂತ ಅರ್ಲಿ ಅರಣ್ಯ ಇಲಾಖೆ ಯಾವ ರೀತಿ ಸಬ್ಸಿಡಿ ರೇಟಲ್ಲಿ ಅವರಿಗೆ ಸಸಿಗಳನ್ನ ಫ್ರೀ ಸರ್ ಅಂದ್ರೆ ಸಾಮಾನ್ಯವಾಗಿ ನೋಡಿ ಸರ್ ನಾವು 2 ಸೈಜ್ ಹೆಚ್ಚಿಗೆ ಕೊಡ್ತೀವಿ ರೈತರಿಗೆ, 6x9 ಬ್ಯಾಗ್, 6 ಇಂಚಸ್ x9 ಇಂಚಸ್, ಇನ್ನೊಂದು 8 ಇಂಚಸ್ x12 ಇಂಚಸ್ ಬ್ಯಾಗ್ಸ್. 6x ಸಣ್ಣ ಬ್ಯಾಗು, 8x12 ದೊಡ್ಡ ಬ್ಯಾಗ್, ದೊಡ್ಡ ಬ್ಯಾಗು ದೊಡ್ಡ ಸಸಿ ಇರುತ್ತೆ, ದೊಡ್ಡ ಸಸಿ ಇರುತ್ತೆ. ಇದರಲ್ಲಿ ನಾವು 6x9 1 ರೂಪಾಯಿ ಮಾರಾಟ ಮಾಡ್ತೀವಿ, ಇದು 8x12 3 ರೂಪೀಸ್, 3 ರೂಪಾಯಿ ಒಂದು ಸಸಿಗೆ ಅದು ಮಾಡ್ತೀವಿ. ಸಣ್ಣ ಸಸಿಗೆ 1 ರೂಪಾಯಿ, ಬೆಳೆಸಿದಂತ ದೊಡ್ಡ ಸಸಿಗೆ 3 ರೂಪಾಯಿ 3 ರೂಪಾಯಿ. ಅವನ್ನ ಅವ್ರಿಗಂತ ಸಾಮಾನ್ಯವಾಗಿ ಇದು ರಕ್ತ ಚಂದನ ಇವೆಲ್ಲ 8x12 ಬೆಳೆಸ್ತೀವಿ, ಸಣ್ಣ ಸಸಿನ ಬೆಳೆಸ್ತೀವಿ. ಅಂದ್ರೆ ಈ ಗಂಧ ಎಲ್ಲನ ದೊಡ್ಡ ಬ್ಯಾಗ್ ಬೆಳೆಸಿದ್ರೆ ಒಳ್ಳೇದು, ಅಟ್ ಲೀಸ್ಟ್ 1.5 ಅಡಿ 2 ಅಡಿ ಆಗ್ಬಿಟ್ರೆ ಗಿಡ ಸಾಯಲ್ಲ ಅವಾಗ, ಅಂದ್ರೆ ಗ್ಯಾರಂಟಿ ಇರ್ತೈತೆ ಅವಾಗ. ಅದೇ 3 ರೂಪಾಯಿ ಕೊಟ್ಟರು ಅವಾಗ ಅಂದ್ರೆ ರೈತರು 3 ರೂಪಾಯಿ ಗದ್ದ ಅಲ್ಲಿಗೆ ಅದು ಕೂಡ ಖುಷಿಯಾಗಿ ಕೊಡ್ತಾರೆ, ನಮ್ಗೆ ಒದಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೇಡಿಕೆ ಬಹಳಷ್ಟು, ಅಷ್ಟು ದೊಡ್ಡ ಮಾಡಕ್ ಆಗ್ತಾ ಇಲ್ಲ ಈ ವರ್ಷ. ಅಂದ್ರೆ ಈಗಲೇ ಪ್ರಯತ್ನ ಇವನೇ ಮಾಡ್ಬೇಕಂತ ನಾವು ಒಂದ್ ಸ್ವಲ್ಪ ದೃಢ ಸಂಕಲ್ಪ ಮಾಡಿದೀವಿ, ಅದಕ್ಕೆ ಎಷ್ಟು ಸಕ್ಸಸ್ ಆಗುತ್ತೆ ನೋಡ್ಬೇಕು ದೇವರು, ನಮ್ಗೆ ಎಷ್ಟು ಇದು ಮಾಡಿದ್ರೆ. ಸಬ್ಸಿಡಿ ರೇಟ್ ಅಲ್ಲಿ ಅವರಿಗೆ ಗಿಡಗಳನ್ನ ಕೊಟ್ಟು ಅವರು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮುಂದೆ ಗಿಡಗಳನ್ನ ಹಚ್ತಾರೆ, ಹಚ್ಚಿದ ಮೇಲೆ ಮುಂದೆ ಯಾವ ರೀತಿ? ಅದೇ ಸರ್, ಇವಾಗ ಇದೆಲ್ಲ ಸರ್, ಇವಾಗ ಅಂದ್ರೆ ಯಾವುದೇ ಗಿಡ ಅವರು ಅಂದ್ರೆ ಇವಾಗ 6x9 ಆಗ್ಲಿ 8x12 ಗಿಡ ತಗೊಂಡು ಅವ್ರ ನಮ್ಮ ಲೆಕ್ ಕೌಂಟ್ ಅಷ್ಟೇ, ಯಾವಾಗ ಬೇಕಾದ ತಗೊಂಡು ಗಿಡ ಹಾಕ್ಬೋದು ಅವರು. ಅದರಲ್ಲಿ ನಮಗೆ ಅವರೆಲ್ಲ ನಮ್ಮನೆಯಲ್ಲ ಹೇಳ್ತಾರೆ, ಎಸ್ಪ್ಲೇಸ್ಮೆಂಟ್ ಎಲ್ಲ ಹೇಳ್ತಾರೆ, ಎಸ್ಪ್ಲೇಸ್ಮೆಂಟ್ ಎಲ್ಲ ಎಲ್ಲ ಮಟ್ಟಿಗೆ ಗಿಡ ಹಾಕ್ಕೊಳ್ತಾರೆ, ಬನ್ ಪ್ಲಾಂಟಿಂಗ್ ಆಗಲಿ ಪ್ಯೂರ್ ಪ್ಯಾಚ್ ಆಗಲಿ ಪ್ಲಾಂಟಿಂಗ್ ಮಾಡ್ತಾರೆ. ಈ ವರ್ಷ ಪ್ಲಾಂಟಿಂಗ್ ಇವಾಗ ಮಾಡಿಬಿಡ್ತಾರೆ ಮಳೆಗಾಲದಲ್ಲಿ. ನಮ್ಮರೇ ರಿಜಿಸ್ಟ್ರೇಷನ್ ಮಾಡಿಸಿತ್ತಾರಲ್ವಾ, ನೆಕ್ಸ್ಟ್ ಇಯರ್ ಮೇ ಆದ್ಮೇಲೆ, ನೆಕ್ಸ್ಟ್ ಮೇ ಆದ್ಮೇಲೆ ನಮ್ಮ ಸರ್ವೈಲ್ ಎಲ್ಲ ನಮ್ಮರೇ ಹೋಗಿ ಚೆಕ್ ಮಾಡ್ತಾರೆ ಹೋಗಿ. ಅಂದ್ರೆ ರೈತರು ಹೊಲಗಳು ಹೋಗಿ ಚೆಕ್ ಮಾಡ್ತಾರೆ, ಇವ್ರ ಹತ್ರ ಲಿಸ್ಟ್ ಇರುತ್ತಲ್ವಾ, ಲಿಸ್ಟ್ ತಗೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನಂತಂದ್ರೆ ಉಳಿದ ಗಿಡಕ್ಕೆ 30 ರೂಪಾಯಿ ಕೊಡ್ತಾರೆ, ಅಂದ್ರೆ ಅಲ್ಲಿ ಬದುಕಿ ಉಳಿದಂತ ಗಿಡಗಳಿಗೆ ಒಂದು ಗಿಡಕ್ಕೆ 30 ರೂಪಾಯಿ 30 ರೂಪಾಯಿ ಅಂತ ಕೊಡ್ತೀವಿ. ಅರಣ್ಯ ಇಲಾಖೆ ರೈತರಿಗೆ ಕೊಡ್ತೈತೆ ಅವ್ರಿಗೆ, ಅವರಿಗೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ತರ ಮಾಡಿ ಸಪೋಸ್ 100 ಗಿಡ ನಾವು ಹಾಕಿದ್ವಿ, ಒಂದು 300 ಗಿಡ ಉಳಿತು ಅಂದ್ಕೊಳ್ಳಿ, 300 × 30 9,000 ಸಿಗುತ್ತೆ ಅವ್ರಿಗೆ, ಅಕೌಂಟಿಗೆ ಹೋಗುತ್ತೆ ಅವ್ರ ಅಕೌಂಟ್ಗೆ ಅಷ್ಟು ಒಟ್ಟು ರೊಕ್ಕ ಹೋಗುತ್ತೆ ಅವ್ರಿಗೆ. ಮತ್ತೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ವರ್ಷ 2020-21 ಇವಾಗ ನೋಡಿ 19-20 ರಿಜಿಸ್ಟ್ರೇಷನ್ ಮಾಡಿಸಿ ಈ ವರ್ಷ ಗಿಡ ಹಾಕೊಂಡ್ರು ಅಂದ್ರೆ ನಾವು ನೆಕ್ಸ್ಟ್ ಇಯರ್ ಅಂದ್ರೆ 21 ಮಳೆಗಾಲದಲ್ಲಿ ನೋಡ್ತೀವಿ, ಅವಾಗ ಗಿಡ ಉಳಿದ್ರು ಗಿಡ ಕೊಡ್ತೀವಿ ಅಷ್ಟಾಗಿ ಕೊಟ್ಬಿಟ್ಟು ತಿರುಗಿ 22 ಮಳೆಗಾಲ ಮತ್ತೆ 2 ವರ್ಷ ನೋಡ್ತೀವಿ, ಮತ್ತೆ ಸರ್ವೆ ಮಾಡ್ತಾರೆ ಅವಾಗ ನೋಡ್ತೀರಿ ಎಷ್ಟು ಅವಾಗ ನೋಡ್ತೀವಿ. ಅವಾಗ ಉಳಿದ ಸಸಿಗೆ 30 ರೂಪಾಯಿ ಮತ್ತೆ 30 ರೂಪಾಯಿ ಮತ್ತೆ 30 ರೂಪಾಯಿ ತಿರುಗಾ 3rd ಇಯರ್ ನೋಡ್ತೀವಿ ತಿರುಗಾ ಅದೇ ತರ ಮಳೆಗಾಲ ತಿರುಗಾ ಅವಾಗ ಉಳಿದ್ರೆ 40 ರೂಪಾಯಿ ಒಟ್ಟಿಗೆ ಒಂದು ಗಿಡಕ್ಕೆ 3 ವರ್ಷಕ್ಕೆ ರೈತನಿಗೆ 100 ರೂಪಾಯಿ ಸಿಗುತ್ತೆ. 100 ರೂಪಾಯಿ ಸಿಗುತ್ತೆ ಉಳಿದ್ರೆ ಬದುಕಿಸ್ಬೇಕು ಅವ್ರು ಗಿಡಗಳನ್ನ, ಗಿಡ ಬದುಕಿಸ್ಬೇಕು. 100ಕ್ಕೆ 100 ಗಿಡಗಳು ಬದುಕಿದ್ವು ಅಂದ್ರೆ ಅವರಿಗೆ ಅಷ್ಟು ಫುಲ್ ಅಮೌಂಟ್ ಸಿಕ್ಬಿಡುತ್ತೆ, ಫುಲ್ ಅಮೌಂಟ್ ಸಿಗುತ್ತೆ. ಹೇಗೆ ಈ ಒಂದು ಯೋಜನೆಗೆ ನಮ್ಮ ಜಿಲ್ಲೆಯಲ್ಲಿ ಬೇಡಿಕೆ ಇದೆ ಯೋಜನೆಗೆ? ಸರ್ ಬೇಡಿಕೆ ಇದೆ ಸರ್, ಅದೇ ಬೇಡಿಕೆ ಅಂದ್ರೆ ಶ್ರೀಗಂಧ ಎಲ್ಲ ಕೇಳ್ತಾರೆ, ಶ್ರೀಗಂಧವೆಲ್ಲ ಕೇಳ್ತಾರೆ ಸರ್. ಅದರಲ್ಲಿ ನಾವು ಕೊಟ್ಟಿದೀವಿ ಇದರಲ್ಲ, ಬಟ್ ನಮ್ಮ ತಗೊಂಡೋದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅವರು, ಇಲ್ಲಂದ್ರೆ ಅಲ್ಲಿ ಮಾಡಿಸ್ಬೇಕು ಅವರು, ಇಲ್ಲಂದ್ರೆ ರೆಗ್ಯುಲರ್ ಅಲ್ಲಿ ಪ್ರಾದೇಶಿಕ ಮಾಡಿಸ್ಬೇಕು, ಮಾಡಿಸಿಲ್ಲ ಅಂದ್ರೆ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಹೆಚ್ಚಿಗೆನೆ ದೊಡ್ಡ ರೈತರಿಗೆ ಉಪಯೋಗ ಆಗುತ್ತೆ. ಇದರಂದ್ರೆ ನಮಗೆ ದೊಡ್ಡ ರೈತರಿಗೆ ಉಪಯೋಗ ಆಗುತ್ತೆ, ನಮ್ಮಿದ್ರಲ್ಲಿ ಸಣ್ಣ ರೈತರು ಅಂದ್ರೆ SC ST ಇವರೆಲ್ಲ ಅವ್ರ MG ನಾಗ ಕವರ್ ಆಗ್ಬಿಡ್ತಾರೆ, ಅವ್ರಿಗೆ ಇದಕ್ಕೆ ದುಡ್ಡು ಜಾಸ್ತಿ ಸಿಗುತ್ತೆ, ಅದಕ್ಕಾಗಿ ಅವರ್ಷನ್ ಸಿಗುತ್ತಲ್ಲ ಅವ್ರಿಗೆ, ಅದಕ್ಕಾಗಿ ಅವ್ರ ಅಲ್ಲೇ ಇದಾಗ್ತಾರೆ. ಈ ಕೃಷಿ ಅರಣ್ಯ ಪ್ರೋತ್ಸಾಹ ದೊಡ್ಡ ರೈತರಿಗೆ ಮಾತ್ರ, ಈ ಇದಕ್ಕೆ ಸೇರಿದಂತ ರೈತರು ಇರ್ತಾರಲ್ಲ ದೊಡ್ಡ ರೈತರು, ಅವರಿಗೆ ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಉಪಯೋಗ ಆಗುತ್ತೆ. ಈಗ ನೀವು ಹೇಳಿದ್ರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಸಸಿಗಳನ್ನ ಕೊಡ್ತೀವಿ ಅಂತಕ್ಕಂಥ ವಿಚಾರ, ಆಮೇಲೆ ಶ್ರೀಗಂಧದ್ದು ಸಸಿಗಳು ಚೆನ್ನಾಗಿ ಬೆಳೆಯೋದಿಲ್ಲ, ಭಾಳಷ್ಟು ಹುಸಿ ಹೋಗ್ತಾವ ಅಂತಕ್ಕಂಥ ವಿಚಾರ ಹೇಳಿದಿರ್ತಾವೆ. ಈಗ ರೈತರು ಈ ಯೋಜನೆಯಲ್ಲಿ ಭಾಗವಹಿಸುವಂತವ್ರು ಬೇರೆ ಕಡೆಯಿಂದ ಒಳ್ಳೆ ಸಸಿಗಳನ್ನು ತಂದು ಹಚ್ಚಿ ತಮ್ಮ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ತಾವು ಸರ್ವೆ ಮಾಡಿ ಉಳಿದಂಥ ಆ ಥರ ಈ ಯೋಜನೆ ಮಾಡಲಿಕ್ಕೆ ಅವಕಾಶ ಇದೆಯಾ ಬೇರೆ ಕಡೆಯಿಂದ ಸಸಿಗಳನ್ನು ತಂದು ರೈತರು ಹಚ್ಕೊಂಡ್ರೆ? ಸರ್, ಬೇರೆ ಕಡೆಯಿಂದ ತಂದು ಸಹಿತ ಒಳ್ಳೆ ಸಸಿಗಳು ಸಿಗ್ತಾವೆ ಇಲ್ಲಿಂದ ತರ್ತೀನಿ ನಾನು ಅಂತೇಳಿ ಮಾಡಿದ್ರೆ ರೈತರು ರಿಜಿಸ್ಟ್ರೇಷನ್ ಮಾಡಿಸಿ ಇದು ಮಾಡಬಹುದು. ರಿಜಿಸ್ಟ್ರೇಷನ್ ಮಾಡಿಸಿ ಅರಣ್ಯ ಮುಖಾಂತರ ಮಾಡಿಸಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಸಾಮಾನ್ಯ ಸೇರಿಸ್ತಾರೆ ಅದನ್ನ. ಒಳ್ಳೊಳ್ಳೆ ಖಾಸಗಿ ನರ್ಸರಿಗಳು ಇರ್ತಾವಲ್ಲ, ಚೆನ್ನಾಗಿ ಸಸಿಗಳು ಇರ್ತಾವೆ, ಶ್ರೀಗಂಧ ಇರಬಹುದು, ತೇಗ ಇರಬಹುದು. ತೇಗ ಸಿಗುತ್ತೆ ನಮ್ಮ ಹತ್ರ, ತೇಗ ಸಿಗುತ್ತೆ, ತೇಗ ಸಿಗುತ್ತೆ, ತೇಗ ಸಾಕಷ್ಟು ಇದೆ. ಪ್ರಾಬ್ಲಮ್ ಅಂದ್ರೆ ಶ್ರೀಗಂಧದಲ್ಲೇ ನಮ್ದು ಒಳ್ಳೆ ಬೀಜ ಸಿಗ್ತಾ ಇವೆಲ್ಲ ನಮ್ ಸಮಸ್ಯೆ ಆಗ್ತಿದೆ ನಮ್ಗೆ. ತೇಗ ಇವಾಗ ಸಾಕಷ್ಟು ಇದೆ ನಮ್ಗೆ ತೇಗ. ಒಳ್ಳೆ ಒಂದು ಹಣ್ಣಿನ ಸಸಿಗಳು ಕೆಲವೊಂದ್ ಕಡೆ ಸಿಗ್ತಿರ್ತಾವ, ಈಗ ಪೇರ್ಲ ಇರ್ಬೋದು, ಒಳ್ಳೆ ಪೇರ್ಲ, ಆಮೇಲೆ ಮಾವು, ಗ್ರಾಫ್ಟೆಡ್ ಮಾವು ಅಂತವೆಲ್ಲ ತಂದ್ರೆ ರೈತರು ಹಚ್ಕೋಬಹುದಾ ಈ ಒಂದು ಯೋಜನೆ ಅಡಿ? ಸರ್, ಗ್ರಾಫ್ಟೆಡ್ ಮಾವು ಅಂದ್ರೆ ಅದು ಆರ್ಟಿಕಲ್ಚರ್ ಬರುತ್ತೆ, ತೋಟಗಾರಿಕೆ, ಅದು ತೋಟಗಾರಿಕೆ ಬೆಳೆ. ಅರಣ್ಯ ಬೆಳೆಗಳನ್ನ ಮಾತ್ರ ಕೊಡ್ತೀವಿ ನಾವು, ಅರಣ್ಯ ಸಸಿಗಳನ್ನ ಮಾತ್ರ ಹಚ್ಚಬೇಕು. ಅರಣ್ಯ ಸಸಿಗಳು, ಹಣ್ಣಿನ ಬೆಳೆಗಳನ್ನ ಇಲ್ಲಿ ರೈತರು ಹಚ್ಚುವಂಗಿಲ್ಲ. ಅಲ್ಲ, ಹಣ್ಣಿನ ಬೆಳೆ ಅಂದ್ರೆ ಹುಣಸೆ, ಹುಣಸೆ ಹಚ್ಕೋಬಹುದು, ಹುಣಸೆ ಕೊಡ್ತೀವಿ, ಜಂಬು ನೇರಳೆ ಅದು ಕೊಡ್ತೀವಿ, ಪೇರಲ ಅದು ಕೊಡ್ತೀವಿ, ಇವೆಲ್ಲ ಈ ತರ ಹಣ್ಣಿನ ಬೆಳೆಗಳ ಕೊಡ್ತೀವಿ ನಾವು. ಹೇಗೆ ಇಲ್ಲಿ ಒಳ್ಳೆ ಚೆನ್ನಾಗಿ ರೈತರ ಬೇಡಿಕೆ ಇದೆ, ಈ ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ರೈತರು ಸಾಕಷ್ಟು ಮುಂದೆ ಬರ್ತಾ ಇದ್ದಾರೆ ಕೃಷಿ ಅರಣ್ಯ ಪರಿಸ್ಥಿತಿ? ಈಗ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದಾರೆ, ತುಂಬಾ ವರ್ಷ ಚೆನ್ನಾಗಿ ಸಕ್ಸಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಇನ್ನ ಪಬ್ಲಿಸಿಟಿ ಜಾಸ್ತಿ ಜಾಸ್ತಿ ಆಗ್ಬೇಕು, ಇದಕ್ಕೆ ತುಂಬಾನೇ ಜಾಸ್ತಿ ಆಗ್ಬೇಕು ಇದು. ಈಗ ನೋಡ್ರಿ, ರೈತರು ಕೆಲವೊಂದು ಬೀಳು ಬಿದ್ದಂತ ಹೊಲಗಳು ಇರ್ತಾವೆ, ಏನು ಬೆಳೆಗಳನ್ನ ಬೆಳೆಯುದಿಲ್ಲ, ಅಲ್ಲಿ ಹಂಗೆ ಬಿಟ್ಟಿರ್ತಾರೆ. ಅಂತ ಭೂಮಿಯಲ್ಲಿ ಈ ಯೋಜನೆ ಲಾಭ ಪಡ್ಕೋಬಹುದಲ್ಲ ಹಚ್ಕೊಂಡು? ಓ, ಪಡ್ಕೋಬಹುದು ಸರ್, ಪಡ್ಕೋಬಹುದು, ಪಡ್ಕೋಬಹುದು. ನೋಡಿ ಸರ್, ಈಗ ಬೀಳು ಬಿದ್ದಿರುತ್ತೆ ಅಂತಕೊಳ್ಳಿ ಸರ್, ಹೌದು, ಬೀಳು ಬಿದ್ದಿದ್ರೆ ಅದರಲ್ಲಿ ಅವರೇ ಬಂದು ನಮಗೆ ಅಪ್ರೋಚ್ ಮಾಡಿದ್ರೆ ಅಲ್ಲಿ ದೊಡ್ಡ ಮತ್ತೆ ಹುಣಸೆ ಗಿಡ ಇರ್ತವೆ, ಹುಣಸೆ ಗಿಡ ಹಾಕೊಡ್ತೀವಿ. ಅದನ್ನ ಉಳಿಸಿದ್ರೆ ಸಾಕು, ಮೂರು ವರ್ಷಕ್ಕೆ ಅವರಿಗೆ ದೊಡ್ಡ ಒಂದು 10 ಎಕರೆ 5 ಎಕರೆ 20 ಎಕರೆ ಬೀಳು ಬಿದ್ದಂತ ರೈತ ಭೂಮಿ ಇತ್ತಂದ್ರೆ ರೈತರದು, ಅಲ್ಲಿ ಸಸಿಗಳನ್ನ ಹಚ್ಚಬೇಕಂದ್ರೆ ಅವಾಗ ಸಾಕಷ್ಟು ಖರ್ಚು ಬರುತ್ತೆ ಗಿಡಗಳನ್ನ ಹಚ್ಚಬೇಕಾದ್ರು. ಸರ್, ಅಲ್ಲಿ ಅರಣ್ಯ ಇಲಾಖೆ ಏನಾದ್ರು ಸಹಾಯ ಮಾಡ್ತದ ಹಚ್ಚಲಿಕ್ಕೆ ಇಲಾಖೆಯಿಂದ? ನಾವೇ ಕೊಡ್ತೀವಲ್ಲ ಸರ್, ಸಸಿ ಕೊಡ್ತೀವಿ, ಸಸಿ ಕೊಡ್ತೀರಿ, ಆದ್ರೆ ಗುಂಡಿ ತೆಗಿಲಿಕ್ಕೆ? ಇದರಲ್ಲಿ ಎಂಜಿನಿಯರ್ ಪ್ರಯೋಜನ ಇದೆ ಸರ್, ಎಂಜಿನಿಯರ್ ಎಸ್ಸಿ ಎಷ್ಟು ಇರುತ್ತಲ್ಲ ಸರ್, ಅವ್ರ ಲಿಮಿಟ್ ಇಲ್ಲ ಅವ್ರಿಗೆ, ಲಿಮಿಟ್ ಅವರಿಗೆ 10 ಎಕರೆ ಮಾಡ್ಕೊಡಿ ಅಂತ ಹೇಳ್ತಾರೆ ಸರ್ಕಾರ. 10 ಎಕರೆ ಅಂದ್ರೆ 4 ಹೆಕ್ಟರ್, 4 ಹೆಕ್ಟರ್ ಅಂದ್ರೆ ನಾವೇನ್ ಮಾಡ್ತೀವಿ, ಹುಣಸೆ ಗಿಡ 1 ಹೆಕ್ಟರ್ 100 ಅಂತ ಹಾಕ್ತಿವಿ, 4 ಸಸಿ ಕೊರುತ್ತೆ, 4 ಸಸಿ ಹಾಕೊಡ್ತೇವೆ ಅವ್ರಿಗೆ, ಅವ್ರು ಉಳಿಸ್ಕೊಳ್ಳೋದು ಅಷ್ಟೇ. ಅಂದ್ರೆ ಸಾಮಾನ್ಯ ರೈತರಿಗೆ ಇಲ್ಲ, ಅಂದ್ರೆ ಸಾಮಾನ್ಯ ರೈತರಿಗೆ ಅಷ್ಟು ಬೇಡ ಅಂತ ಹೇಳ್ತಾರೆ, ಅಷ್ಟಿನ ಅಂತ ಅಂತ ನಮ್ಗೆ ಅಂತ ಇದು ಅಂತ ಬಂದಿಲ್ಲ ಅಂತ ಸಾಮಾನ್ಯ ರೈತರಿಗೆ ಅಂತ ನಾವು ನರೇಗಾದಲ್ಲಿ ಎಷ್ಟು ಅವಕಾಶ ಅಷ್ಟು ಮಾಡ್ಕೊಡ್ತೀವಿ, ನರೇಗಾ ಅವಕಾಶ ಕೊಟ್ಟು ರಿಮೈನಿಂಗ್ ಕೆಪಿ ತಗೊಂಡೋಗಂತೆ ಎಲ್ಲ ಸ್ಕೀಮ್ ಮರ್ಜ್ ಮಾಡ್ತೀವಿ. ಇದರಲ್ಲಿ ಇಷ್ಟು ಗೊತ್ತು ನಿಮ್ಗೆ ನಿಮ್ ಜಾಬ್ ಕಾರ್ಡ್ ಇಸ್ ತಗೊಳ್ಳಿ, ರಿಮೈನಿಂಗ್ ಕೆಪಿಗೆ ಹಾಕೊಳ್ಳಿ, ಇನ್ನು ಬೇರೆ ಸ್ಕೀಮ್ ಹಾಕೊಂಡು ಅಂತ ಇದು ಮಾಡ್ಕೊಂಡು ಮಾಡ್ತೀವಿ ನಾವು. ಮುಖ್ಯವಾಗಿ ರೈತರಿಗೆ ಏನಾಗುತ್ತೆ, ಮುಂಚಿತವಾಗಿ ಗುಂಡಿ ತೆಗಿಲಿಕ್ಕೆ ಬಹಳಷ್ಟು ಖರ್ಚು ಬರ್ತದ, ಜೊತೆಗೆ ಅವಕ್ಕೆ ಸ್ಟೇಕಿಂಗ್ ಎಲ್ಲ ಕೊಡಬೇಕು, ಕೋಲ್ಗಳನ್ನು ತಂದು ಗುಂಡಿ ತೆಗಿದ್ರೆ ಖರ್ಚು ಜಾಸ್ತಿ, ಅದಕ್ಕೆಲ್ಲ ಕೊಟ್ಟರೆ ಅನುಕೂಲ ಆಗಿಬಿಡುತ್ತೆ ಹಚ್ಕೊಳ್ಳಿಕ್ಕೆ ಅವರಿಗೆಲ್ಲ. ಸರ್, ಹಣ್ಣಿನ ಗಿಡ ನಾವೇ ಮಾಡ್ಕೊಡ್ತೀವಿ, ಯಾರು ಹುಣಸೆ ಗಿಡ ಬಂದಾಗ ಅದು ಮಾಡ್ಕೊಡ್ತೀವಿ ಅಂದ್ರೆ ನಮಗೆ ಅರಣ್ಯ ಸಸಿಗಳಲ್ಲಿ ಇದರಲ್ಲಿ ಅಂದ್ರೆ ನಾವು ಈ ತುಮಕೂರಲ್ಲಿ ಅರಣ್ಯ ಸಸಿ ಅಂದ್ರೆ ಈ ಹುಣಸೆ ಗಿಡ ತುಂಬಾ ಬೇಡಿಕೆ ಅಂತ ತುಂಬಾನೇ ಮಾಡ್ಕೊಂಡು ನರೇಗಲ್ಲಿ ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತುಂಬಾನೇ ಮಾಡ್ಕೊಂಡು ಜನ ಎಲ್ಲ ದೊಡ್ಡ ಮರ ಆಗಿ ತುಂಬಾನೇ ಎಂಜಾಯ್ ಎಲ್ಲ ಅವ್ರಿಗೆ ಒಳ್ಳೆ ಫಸಲು ಬರ್ತದೆ. ಒಂದು ಹುಣಸೆ ಗಿಡಕ್ಕೆ ಮಿನಿಮಮ್ 5,000 ಹಿಂಗೆಲ್ಲ ಬಂದ್ರು 40-50 ಹುಣಸೆ ಗಿಡ ಇದ್ರೆ ಸಾಕು 40 ಗಿಡಕ್ಕೆ ಅಂತ ತಿಳಿದಂಗೆ ಇವತ್ತಿಗೆ 2 ಲಕ್ಷ ಮಾರ್ತಾರೆ. ಇವಾಗ ಒಳ್ಳೆ ಹುಣಸೆ ಬೇಡಿಕೆ ಇದೆ, ಬೇಡಿಕೆ ಇದೆ, ಅಷ್ಟೊಂದು ಬಂದೇ ಬರುತ್ತೆ. ಮಿನಿಮಮ್ ಆವರೇಜ್ 4-5,000 ಬಂದೇ ಬರುತ್ತೆ, 2 ಲ್ಯಾಕ್ಸ್ ಬರುತ್ತೆ. ಅದೇನು ನಮ್ಮ ಇದು ನೀರು ಕೇಳೋದಿಲ್ಲ, ಗೊಬ್ಬರ ಕೇಳೋದಿಲ್ಲ, ಮಳೆ ಕೇಳೋದಿಲ್ಲ. ಒಳ್ಳೆ ಇದು ಒಳ್ಳೆ ಸ್ಕೀಮ್. ಈಗ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಲಾಭ ಪಡಿಬೇಕಾದ್ರೆ ನಮ್ಮ ರೈತ ಬಾಂಧವರು ಯಾರನ್ನ ಸಂಪರ್ಕ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ? ಸರ್, ಕೃಷಿ ಅರಣ್ಯ ಅಂದ್ರೆ ಸರ್ ಫಸ್ಟ್ ಪ್ರಾದೇಶಿಕ ವಿಭಾಗ, ನಮ್ಮ ಸಾಮಾಜಿಕ ಅರಣ್ಯ ವಿಭಾಗ, ಎರಡು ಇವ್ರನ್ನ ಭೇಟಿ ಮಾಡಿದ್ರೆ ಅವರಿಗೆ ಕಂಪ್ಲೀಟ್ ಮಾಹಿತಿ ನೀಡ್ತೀವಿ ನಾವು. ತಾಲೂಕಾ ಮಟ್ಟದಲ್ಲಿ ಎಲ್ಲ ನಿಮ್ಮ ಇಲಾಖೆಗಳ ತಾಲೂಕಾ ಮಟ್ಟದಲ್ಲೂ ಸಹ ಕೇಳ್ಬಹುದು. ಇನ್ನೊಂದು ಏನಂದ್ರೆ ತಾಲೂಕಾ ಮಟ್ಟದಲ್ಲಿ ನಮ್ಮವರಿಗೆ ಹೆಚ್ಚಿಗೆ ಅವೇರ್ನೆಸ್ ಇಲ್ಲ, ನಮ್ಮ ಸ್ಟಾಫ್ಗೆ ಇದೆ, ಎಲ್ಲ ಕಡೆ ಇದಾವೆ, ಆಫೀಸ್ ಇದಾವೆ ಅಂದ್ರೆ ಎಲ್ಲಾರು ತಿಳ್ಕೊಂಡಿರಲ್ಲ, ಸ್ವಲ್ಪ ಅದ್ರದ್ದು ಕನ್ಫ್ಯೂಷನ್ ಇರ್ತೈತೆ ಅವಾಗ. ಅದೇನು ಅಲ್ಲಿ ಹೋಗಿ ಗೊತ್ತಿಲ್ಲ ಅಂತ ಹೇಳಕೋಬೇಡದವ್ರು, ನಮ್ಮವ್ರು ಗೊತ್ತಿಲ್ಲ ಅಂತ ಹೇಳಿದಿಲ್ಲ, ನಾನು ಹೇಳಿದ್ದೀನಿ. ನೀವು ಯಾರು ನೀವು ಯಾವುದೇ ಸ್ಕೀಮ್ ರೈತರು ಕೇಳಿ ಗೊತ್ತಿಲ್ಲ ಅಂತ ಹೇಳಿದಿಲ್ಲ ಹೇಳಬಾರ್ದು. ನೀವು ನಮ್ಗೆ ಆಗಲೇ ಫೋನಲ್ಲಿ ಮಾತಾಡ್ಸಿ, ಮಾತಾಡಿ ಅವರಿಗೆ ಎಲ್ಲ ಗದ್ದೆ ಅವರಿಗೆ ಗೈಡ್ಲೈನ್ಸ್ ಅವ್ರಿಗೆಲ್ಲ ಹೇಳ್ತೀವಿ. ಮತ್ತೆ ಹೆಚ್ಚಿಗೆ ಮಾಹಿತಿಗೆಲ್ಲ ಬೇಕಂತಂದ್ರೆ ಬಂದಿಲ್ಲ ಕಾಂಟ್ಯಾಕ್ಟ್ ಮಾಡಲಿ. ಅದಕ್ಕೆ ಯಾವುದೇ ಬಂದ್ರು, ನಾವು ಯಾರೇ ಬಂದ್ರು, ಯಾರೇ ಸಸಿ ಕೇಳಿ ಇಲ್ಲ ಅನ್ನೋದಿಲ್ಲ, ನಮ್ಮ ಗೈಡ್ಲೈನ್ಸ್ ನಾವು ಹೇಳ್ತೀವಿ. ಎಲ್ಲೇ ಸಸಿ ಕೇಳಲಿ ನಾವು ಹೇಳ್ತೀವಿ, ಇಂಥ ಇವತ್ತು ಬೆಳಿಗ್ಗೆ ಒಬ್ರು ಇವರು ಯೂತ್ ಸರ್ವಿಸ್ ಅಂತ ಬಂದ್ಬಿಟ್ಟು ನಮಗೆ 20,000 ಸಸಿ ಕೊಡಿ ಸರ್ ಅಂತಂದ್ರು. ನಿಮ್ ಜಾಗ ಎಲ್ಲ ಅಂತ ಕೇಳಿದ್ವಿ. ಜಾಗ ಕೇಳಿದಾಗ ಸರ್ ನಮಗೆ ಜಾಗ ಮತ್ತೆ 20,000 ಸಸಿ ಅಂದ್ರೆ ಎಷ್ಟು ಬೇಕಾದ ಗೊತ್ತಾ, ನಾವು ಒಂದು ಹೆಕ್ಟರ್ಗೆ 400 ಸಸಿ ಪ್ಲಾಂಟ್ ಮಾಡ್ತೀವಿ ಅಂದ್ರೆ ಎಷ್ಟಾಯ್ತು ಇವಾಗ 1,000 ಸಸಿಗೆ 2.5 ಹೆಕ್ಟರ್ ಅಂದ್ರೆ 50 ಹೆಕ್ಟರ್ ನೀವು 20,000 ಸಸಿಲಿ ಎಷ್ಟು ಲೆಕ್ಕ ಹಾಕಿ ಆತರ ಅಷ್ಟು ನಿಮ್ ಜಾಗ ಇಲ್ಲಿ ನಿಮಗೆ. ನೀವು ಜಸ್ಟ್ 200 ಪ್ಲಾಂಟ್ ಮಾಡಿ ಸಾಕು, 200 ಪ್ಲಾಂಟ್ ಉಳಿಸಿದ್ರೆ ದಟ್ ಇಸ್ ವರ್ತ್ ಅಂತ ಹೇಳಿದೆ ಅವ್ರಿಗೆ. ತಿರ್ಗಿ ಅವರೇನಂದ್ರೆ ಪಿ ಜಿ ಸೆಂಟ್ರಲ್ಲಿ ಸರ್ ನಮ್ದಿಂದ ಒಂದು 2,000 ಗುಂಡಿ ನಮ್ಮ ಒಂದು ಸ್ವಲ್ಪ ಗಿಡ ಹಾಕಿದ್ದೀವಿ ಸತ್ತಿದೆ ಅವ್ರ ಗಿಡ ಲಾಸ್ಟ್ ಇಯರ್, ಅದ್ರ ಸುಮಾರು 2,000 ಗುಂಡಿ ಕಾಲಿರ್ಬೋದು ಅಲ್ಲಿ. ನಾವು ಸರ್ ನಾವು ಬಂದು ನಾವೊಂದು ದಿವಸ ಸಮಾಧಾನ ಮಾಡ್ತೀವಿ ಅಂತ ಹೋಗಿದ್ದಾರೆ. ಆ ತರ ಬಂದು ನಮ್ಗೆ ಅಂದ್ರೆ ಆ ತರ ಪಬ್ಲಿಕ್ ಕೋಆಪರೇಷನ್ ಸಿಕ್ಕಿರೆ ನಾವು ಹೇಳಿ ನೀವೇ ತಗೊಂಬಿಟ್ಟು ಅದನ್ನು ನಿಮಗೆ ಬರ್ಕೊಟ್ಬಿಡ್ತೀವಿ, ನೀವೇ ಮೇಂಟೈನ್ ಮಾಡ್ಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಇಲ್ಲ ಸರ್ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಅಷ್ಟು ನಮಗೆ ಬಂದು ಒಂದು ದಿವಸ ನಾವು ಪ್ರೋಗ್ರಾಮ್ ಮಾಡಿ ನಮಗೆಲ್ಲ ಎಲ್ಲ ಅವೇರ್ನೆಸ್ ಆಗಲಿ ಅಂತ ಹೇಳಿದ್ರು. ಈ ತರ ಅಂದ್ರೆ ಅವೇರ್ನೆಸ್ ಅವ್ರಿಗೆ. ರೈತರು ಸಸಿಗಳು ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ಮಾಡಬಹುದು ಸರ್. ನಿಮ್ಮ ಒಂದು ಫೋನ್ ಸಂಖ್ಯೆನ ಕೊಡ್ತೀರಿ ನಮ್ಮ ರೈತ? ಬರ್ಕೊಳ್ಳಿ ಸರ್. ಹೇಳಿ ಸರಿ. ನೋಡಿ ಸರ್, ಇದು DCF ಸೋಶಿಯಲ್ ಫಾರೆಸ್ಟ್ರಿ ಸರ್. 9480 9480 33 33 53 53 64 ಸರ್. 64 ಹೌದು ಸರ್. ಬೀರಪ್ಪ ಅಂತ ಸಿದ್ಧ ಇದು ಲಿಂಗಸಗೂರು ಬೀರಪ್ಪ ಅಂತ ಹೇಳಿ ಲಿಂಗಸೂರ್ ರೇಂಜ್ ಆಫೀಸ್ ಅವರ ಫೋನ್ ಸಂಖ್ಯೆ ಹೇಳಿ ಸರ್. ಹೇಳಿ ಬರ್ಕೊಳ್ಳಿ ಸರ್. 9 9 8 6 8 6 5 4 5 4 3 5 6 1 3 5 6 1 ಹೌದು ಸರ್. ಲಿಂಗಸೂರ್ ರೇಂಜ್ ಬೀರಪ್ಪ ಅವರು ಇವರ ಸಂಪರ್ಕ ಮಾಡಬಹುದು. ಹೌದು, ನಾವು ಸಂಪರ್ಕ ಮಾಡುವ ಸರ್. ಸೊ RFO ಸಿಂಧನೂರು ರೇಂಜರ್ದು 7259 7259 77 77 99 01 01. ಇವರ ಹೆಸರು ಸರ್? ಮಹಾಭಾಷಾ ಅಂತ ಸರ್. ಮಹಾಭಾಷಾ ಅವರು ಸಿಂಧೂರು ರೇಂಜ್, ಇವ್ರನ್ನ ಸಂಪರ್ಕ ಮಾಡಬಹುದು, ಸಿಂಧೂರು ಭಾಗದ ರೈತರು. ಹೌದು ಸರ್. ಒಳ್ಳೇದು ನಾರಾಯಣಪ್ಪ, ಇದುವರೆಗೆ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಟ್ರಿ. ರೈತರು ಒಂದು ಯೋಜನೆ ಲಾಭವನ್ನ ಪಡ್ಕೊಳ್ಳಂತೇಳೋಣ. ಮಾಹಿತಿ ನೀಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕುರಿತು ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಜಿ ನಾರಾಯಣಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಶೇಂಗಾ ಗುಂಗ್ರು ಕನಿಷ್ಠ 3,189 ಗರಿಷ್ಠ 4,805, ಈರುಳ್ಳಿ 250 1,670, ಸೋನಮಸರಿ ಭತ್ತ 1,122 1,781, ಸೂರ್ಯಕಾಂತಿ 4,100 5,619 ಮತ್ತು ಕೆಂಪು ತೊಗರಿ 5,946 ಗರಿಷ್ಠ 6,102 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆಲ್ಲ ಹವಾಮಾನ ವರದಿ ಹಾಗೂ ಹವಾಮಾನ ಮುನ್ಸೂಚನಾ ಸಲಹೆಗಳನ್ನು ಹೇಳೋದಾದರೆ, ನಾಳೆ ದಿನಾಂಕ 11/9/2021 ಮಂಗಳವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ, ಗರಿಷ್ಠ 33 ಮತ್ತು ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 84 ಕನಿಷ್ಠ 60% ಆರ್ದ್ರತೆ ಇರುವುದೆಂದು ತಿಳಿದು ಬಂದಿದ್ದು, ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಿ.